ಅಲ್ಲೂ ಸಹ ಕೃಷಿಯನ್ನು ನಡೆಸ್ತಾ ಬಂದಿದ್ದಾರೆ. ಸಾವಿರಕ್ಕೂ ಮಿಗಿಲಾಗಿ ಈ ರೀತಿಯ ವಚನಗಳು ಅವರ ಲೇಖನೆಯಲ್ಲಿ ಈಗಾಗಲೇ ಮೂಡಿ ಬಂದಿವೆ. ದೇಸಿ ತಳಿ ಸಂರಕ್ಷಕರಾಗಿ ಒಂದು ಕಾಲದಲ್ಲಿ 300 ತಳಿ ಭತ್ತವನ್ನು ಅವ್ರಿಗಿರುವಂತಹ 13 ಎಕರೆ ಪ್ರದೇಶದಲ್ಲಿ ಬೆಳೆದು ಒಂದು ಮಾದರಿಯನ್ನು ಮಾಡಿಕೊಟ್ಟಿದ್ದರು. ಈಗಲೂ ಸಹ 8-10 ತಳಿಗಳನ್ನು ವರ್ಷದಲ್ಲಿ ಅವರು ಬೆಳೀತಾ ಇದ್ದಾರೆ. ದೇಸಿ ಬೀಜ ಸಂರಕ್ಷಣೆಯ ಜೊತೆಗೆ ದೇಸಿ ಉತ್ಪನ್ನಗಳನ್ನು ಭತ್ತದ ಬೇರೆ ಬೇರೆ ತಳಿಗಳನ್ನು ಗ್ರಾಹಕರಿಗೂ ಸಹ ಅವರು ನೀಡ್ತಾ ಬಂದಿದ್ದಾರೆ. ಹೊಸ ಮಾಲಂಗ್ಯ ಎಂ ರೇಚಣ್ಣ ಅವರೇ, ಜನ ನಿಮ್ಮನ್ನು ಪ್ರೀತಿಯಿಂದ ಯಾವ ಥರ ಕರೀತಾರೆ? ರೇಚಣ್ಣ ಅಂತಲೇ ಕರೀತಾರೆ ಸರ್. ರೇಚಣ್ಣ ಅಂತಲೇ ಕರೀತಾರೆ. ಈ ರೀತಿಯ ಒಂದು ದೇಸಿ ಬೀಜ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಚಿಂತನೆ ನಿಮಗೆ ಯಾವಾಗ ಬಂತು? ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಬೀಜ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಇಥಿಯೋಪಿಯಾ ಸೋಮಾಲಿಯಾ ಎರಡು ದೇಶನೂ ಕೂಡ ಎಲ್ಲ ಸಂಪತ್ ಭರಿತ ಆಗಿ ಬೀಜ ಇಲ್ಲದೆ ಕಷ್ಟದಲ್ಲಿವೆ. ಅದಕ್ಕೋಸ್ಕರ ನಮ್ಮ ದೇಶಿ ಬೀಜಗಳನ್ನು ನಾವು ಉಳಿಸ್ಕೋಬೇಕು. ಇವಕ್ಕೆ ವಿಷ ಬೇಕಿಲ್ಲ, ರಾಸಾಯನಿಕ ಬೇಕಿಲ್ಲ. ಇದಕ್ಕೆ 10,000 ವರ್ಷದ ಇತಿಹಾಸ ಇದೆ ಅಂತ ಅವರು ಅಧ್ಯಯನ ಶಿಬಿರಗಳಲ್ಲಿ ಹೇಳ್ತಾ ಇದ್ರು. ಬೀಜ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ರು. ಆ ಇದರಲ್ಲಿ ನಾವು ದೇಶಿ ಬೀಜ ಉಳಿಸಬೇಕು ಅಂತ ಅದನ್ನು ಸೋಸಿ ಉಳಿಸಿಕೊಟ್ರು ಸರ್. ಈಗ ನೀವು SSLC-ವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ. ಹೌದು ಸರ್. ಆ ನಂತರ 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೀವು ಕೃಷಿಗೆ ಬಂದು ಕೃಷಿಗೆ ತೊಡಗಿಸ್ಕೊಂಡ್ರಿ. ಹೌದು ಸರ್. ಆ ಕಾಲದಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು? ನಿಮ್ಮ ಮನೆಯಲ್ಲಿ ಯಾರು ಕೃಷಿ ಮಾಡ್ತಾ ಇದ್ರು? ಏನೆಲ್ಲ ಬೆಳೀತಾ ಇದ್ರು? ಏನು ಬೆಳೆ ವೈವಿಧ್ಯತೆ ಆವಾಗ ಏನಿತ್ತು? ಆಗ ಮಳೆ ಆಶ್ರಯದಲ್ಲಿ ಸರ್ ಜೋಳ ಬೆಳೀತಾ ಇದ್ದು, ನಾಡು ಜೋಳ. ಅದು 8-10 ಉದ್ದ ಇರ್ತಿತ್ತು ಜೋಳ. ತೆನೆ ದಪ್ಪತೆನೆ, ಮುಂಡ್ಗ ದಪ್ಪತೆನೆ ಅದು. ಜೋಳ ಕಿತ್ಕೊಂಡು ಕಾಳು, ಉರುಳಿ, ಹಸಿರು, ಅಲಸಂದೆ, ಕೊತ್ತಂಬರಿ, ಹಸಿಕಳ್ಳೆ ಇದನ್ನೆಲ್ಲ ಹಾಕ್ತಾಯಿದ್ರು. 80% ರೇಷ್ಮೆ ಕೃಷಿ, 20% ನಮ್ಮ ನಮಗೇನು ಬೇಕು ಅದನ್ನು ನಾವು ಬೆಳ್ಕೋತಾ ಇದ್ವಿ ಸರ್. ನಿಮ್ಮ ತಂದೆಯವರ ಹೆಸರು ಮಲ್ಲೇದೇವರು, ಕೆ ಮಲ್ಲೇದೇವರು, ತಾಯಿ ಶಿವಲಿಂಗಮ್ಮ. ಅವರು ಇದನ್ನು ಮಾಡ್ತಾಯಿದ್ರು ಅವಾಗ? ಅವರು ಮಾಡ್ತಾಯಿದ್ರು ಸರ್. ತಮಗೆ ತೊಂದರೆ ಆದಾಗ ಕೃಷಿ ಕಾರ್ಮಿಕರನ್ನು ಕರ್ಕೋತಿದ್ದು. ನಾವು ಹಾಗೆ ನಾವು ಮಾಡ್ತಾ ಇದ್ದು. ಈಗ ಬಿತ್ತನೆ, ಕುಯಿಲು ಈ ಟೈಮಲ್ಲಿ ಕೃಷಿ ಕಾರ್ಮಿಕರು ಕರ್ಕೋತಾ ಇದ್ದು. ಮಧ್ಯೆ ಎಲ್ಲ ವ್ಯವಸಾಯಗಳನ್ನು ನಾವೇ ಮಾಡ್ಕೊತಾ ಇದ್ದು. ನಮ್ಮ ಕೈಯಲ್ಲಿ ಜಾಸ್ತಿ ಆಗುತ್ತೆ ಅಂದಾಗ ಕಾರ್ಮಿಕರು ಕರ್ಕೋತಾ ಇದ್ದು. ಆಗ 4-5 ನಮ್ಮಲ್ಲಿ ದೇಶಿ ಹಸುಗಳಿದ್ದು, ಒಂದು ಕರಾವು ಬಿಡಿಸ್ಕೊಳ್ಳೋವರೆಗೆ ಇನ್ನೊಂದು ಕರಿಬೇಕು, ವ್ಯವಸಾಯಕ್ಕೆ 2 ಉಪಯೋಗಕ್ಕೆ ಬರಬೇಕು. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದು ಸರ್. ಈಗ ರೇಷ್ಮೆ ಕೃಷಿ ನೀವು ಮಾಡೋದು ಬಿಟ್ಬಿಟ್ಟಿದ್ದೀರಾ? 85 ಕಬಿನಿ ನೀರು ಬಂದ ಮೇಲೆ ರೇಷ್ಮೆ ನಿಲ್ಲಿಲ್ಲ, ಹೋಗ್ಬಿಡ್ತು. ಆಗ ಶೀನೀಚಿ ಅಂತ ಸಣ್ಣ ತಳಿ ಬೆಳೀತಾ ಇದ್ದು. ರೇಷ್ಮೆ ಕೃಷಿ ಅಲ್ಲಿಗೆ ನೀವು ನಿಲ್ಲಿಸ್ಬಿಟ್ರಿ? 85 ನಾವಲ್ಲ, ನಮ್ಮ ಊರೇ ನಿಂತೋಯ್ತು. ಕಬಿನಿ ನೀರು ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ರೇಷ್ಮೆ ಕೃಷಿ ನಿಂತೋಯ್ತು. ಮಳೆ ಆಶ್ರಯದ ಭೂಮಿನಲ್ಲಿ ಮಾತ್ರ ರೇಷ್ಮೆ ಕೃಷಿ ಮಾಡ್ಬೋದು. ಇನ್ನು ಮಳೆ ಆಶ್ರಯದಲ್ಲಿ ಬೆಳೆದಿದ್ದಂತಹ ಬೆಳೆಗಳಿಗೆ ಪರ್ಯಾಯವಾಗಿ ನೀವು ಭತ್ತ ತೆಗೆದುಕೊಂಡ್ರಿ ಅಲ್ವಾ? ಹೌದು ಸರ್. ಪ್ರಾರಂಭ ಎಲ್ಲ ಹೇಗಾಯಿತು ಇದು? ಭತ್ತ ಅಂದರೆ ನಾವು ಆಗ ಸಾಕಾಗಷ್ಟು ಮರಗಳಿದ್ದು, ಮರಗಳನ್ನೆಲ್ಲ ಕಡಿದು ಭೂಮಿ ಮಟ್ಟ ಮಾಡಿ ಶುರು ಮಾಡಿದ್ವು. ಆಗ ಶುರು ಮಾಡಿದಾಗ ನಮಗೆ ನಾಟಿ ಬೀಜ ಯಾವುದು, ಸುಧಾರಿತ ತಳಿ ಯಾವುದು, ಸಂಕೀರ್ಣ ತಳಿ ಯಾವುದು ಗೊತ್ತಿರಲಿಲ್ಲ. ಆಗ 85 ನೀರು ಬಂದದ್ದು. ನಾನು ರೈತ ಸಂಘ ಸೇರಿದ್ದು 85. ಆವಾಗ ಎಲ್ಲನೂ ಇದು ಮಾಡಿ ಬೆಳೀತಾ ಇದ್ದು. ಮಾಮೂಲಿ ವಿಷ ಹೊಡಿತಿದ್ದು, ರಾಸಾಯನಿಕ ಹಾಕ್ತಾ ಇದ್ದು ಒಟ್ಟು ಮನೆಗೆ. ಇವಕ್ಕೆಲ್ಲ ಗೊತ್ತಿಲ್ಲ ನಮಗೆ ಆಗ ಹೇಗೆ ಬೆಳಿಬೇಕು ಭತ್ತ ಅನ್ನೋದು. ಅಧ್ಯಯನ ಶಿಬಿರಗಳಲ್ಲಿ ನಮ್ಮ ನಂಜುಂಡಸ್ವಾಮಿ ಅವ್ರು ಮಾತಾಡ್ತಾ ಇದ್ರಲ್ಲ, ಆಗ ಕೆಲವು ರೈತರ ತಾಕುಗಳು ನೋಡಿದ್ವು. ಹಿಂದ್ವಾಡಿ ಕೈಲಾಸ ಮೂರ್ತಿ ಅವರ ತಾಕು, ಹೀಗೆ ಹಲವಾರು ರೈತರ ತಾಕುಗಳು ನೋಡಿದಾಗ ನಾವ್ಯಾಕೆ ದೇಶಿ ಬೀಜ ಉಳಿಸ್ಬಾರ್ದು, ದೇಶಿ ಬೀಜ ಉಳಿಸ್ಕೊಂಡು ವಿಷ ರಾಸಾಯನಿಕ ಇಲ್ಲದೆ ಕೆಲಸ ಮಾಡ್ಬೋದಲ್ಲ ಅಂದ್ಬಿಟ್ಟು 85 ನೀರು ಬಂದದ್ದು. ಒಂದೆರಡು 3 ವರ್ಷ ಅದಾದ್ಮೇಲೆ ನಾವು ನೈಸರ್ಗಿಕ ಕೃಷಿಗೆ ತೊಡಿಕೊಂಡು ಸರ್. ಪ್ರಾರಂಭದಲ್ಲಿ ಯಾವ ಬೆಳೆಯನ್ನ ಅಥವಾ ಯಾವ ತಳಿಯನ್ನ ಬೆಳೆದ್ರಿ ನೀವು? ರತ್ನಚೂಡಿ, ರಾಜಮುಡಿ, ಬಾಸುಮತಿ, ಜೀರಿಗೆ ಸಣ್ಣ, ಕಾಕ್ಶಾಲೆ, ಕಾಳಜೀರ ಬೆಳೆದು ಸರ್. ಇದೆಲ್ಲ ಪ್ರಾರಂಭದಲ್ಲೇ ಪ್ರಾರಂಭ ಮಾಡುವಾಗಲೇ ಈ ತರ ಪ್ರಾರಂಭ ಮಾಡಿದಾಗಲೇ ಮಾಡಿದ್ವು ಸರ್. ಒಬ್ಬರು ಕೃಷ್ಣ ಪ್ರಸಾದ್ ಅನ್ನೋರು ಸಿಕ್ಕಿದ್ರು ನಮಗೆ. ಆಗ ಅವರು ಸಹಜ ಆರ್ಗ್ಯಾನಿಕ್ ಸಹಜ ಸೀಡ್ಸ್ ಅಂತ ಮಾಡ್ತಾರೆ, ಅವರು ನಮಗೆ ಈ ಭತ್ತಗಳನ್ನೆಲ್ಲ ಒದಗಿಸ್ಕೊಟ್ರು ಸರ್. ಅದೇನು 300 ತಳಿಗಳನ್ನು ಬೆಳೆದು ಒಂದು ದಾಖಲೆ ಮಾಡೋಕೆ ಹೊರಟಿದ್ರೆ ಹೇಗೆ ಆ ಅನುಭವ ಸ್ವಲ್ಪ ಹೇಳಿ. ಒಬ್ಬರು ಸೈಯದ್ ಗಣಿಕನ್ ಅಂತ ಕಿರ್ಗಾವಲಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ನೋಡಿದು. ಆಗ ಅವರು ಒಂದು 300-400 ತಳಿ ಭತ್ತ ಬೆಳೀತಾ ಇದ್ರು. ನಾವು ಯಾಕೆ ಇದನ್ನ ಬೆಳಿಬಾರ್ದು ಅಂದ್ಬಿಟ್ಟು ಈ ಬೀಜ ಮೇಳಗಳಿಗೆ ಕೃಷ್ಣ ಪ್ರಸಾದ್ ಅವರು ನಮ್ಮ ಚುಕ್ಕಿ ಮೇಡಮ್ ಇವರೆಲ್ಲ ಬೀಜ ಮೇಳಗಳಿಗೆ ಕಳಿಸ್ತಾ ಇದ್ರು. ಅಲ್ಲಿ ನೋಡಿದ್ವಲ್ಲ ಸರ್, ಆಗ ಅಲ್ಲಿ ನಾವು ಅವ್ರಿಗೆ ನಮ್ಮ ಬೀಜ ಕೊಡೋದು, ಅವ್ರ ಹತ್ರ ಇರ್ತಕ್ಕಂಥ ಬೀಜಗಳನ್ನು ಕೊಟ್ಟು ತಕ್ಕೊಂಡು ಮಾಡಿ ಬೆಳೆಯೋದಕ್ಕೆ ಶುರು ಮಾಡಿದ್ವು ಸರ್. ಅಲ್ಲ, ಒಂದೇ ಸಲ 300 ಬೇರೆ ಬೇರೆ ತಳಿಯ ಭತ್ತವನ್ನು ಬೆಳೆದ ಆ ಬೀಜಗಳನ್ನು ನೋಡಿದಾಗ ಅದು ಆಕರ್ಷಿಸುತ್ತೆ ಸರ್, ಇದು ಬೆಳಿಬೇಕಲ್ಲ, ಇದು ಈಗಿದೆಯಲ್ಲ ಅಂತೆಲ್ಲ. ಯಾವುದು ನಿಮಗೆ ತುಂಬ ಖುಷಿಯಾಗಿ ತುಂಬ ಪ್ರಿಯವಾದ ಒಂದು ತಳಿ ಅಂತ ಕೇಳ್ಬೋದಾ? ರಾಜಮುಡಿ ಸರ್. ರಾಜಮುಡಿ ರಾಜಮುಡಿ ರಾಜಮುಡಿ ರತ್ನಚೂಡಿ. ಅದೇನು ವಿಶೇಷ ಅದ್ರ ಬಗ್ಗೆ ಹೇಳಿ. ರಾಜಮುಡಿ ಮೈಸೂರು ಮಹಾರಾಜರಿಗೆ ರೈತರು ಆಗ ಮುಡಿಪಾಗಿ ಬೆಳ್ಕೊಡ್ತಿದ್ದಂಥ ಒಂದು ತಳಿ. ಆ ರಾಜಮುಡಿ ಭತ್ತ ಇದೆಯಲ್ಲ ಸರ್, ಅದರ ಅನ್ನ ತುಂಬ ಹಗಳಾಗುತ್ತೆ, ತುಂಬ ಉದುಗುತ್ತೆ, ಅದರಿಂದ ಶಕ್ತಿ ಸಾಮರ್ಥ್ಯ ಬುದ್ಧಿ ಇವೆಲ್ಲ ಚುರುಕಾಗುತ್ತೆ ಅಂತ ಹೇಳ್ತಿದ್ರು ಇಂದ್ಲವರು. ಆಮೇಲೆ ನೀವು 24 ಗಂಟೆ ಅನ್ನ ಇಟ್ಟರು ಅಳಿಸೋದಿಲ್ಲ, ಅದು ರಾಸಾಯನಿಕ ವಿಷಕ್ಕೆ ಒಗ್ಗೋದಿಲ್ಲ ಆ ತಳಿ. ಬಡಭೂಮಿನಲ್ಲೂ ಕೂಡ ಬೆಳೀತಕ್ಕಂಥ ಭತ್ತ ರಾಜಮುಡಿ. ರೇಚಣ್ಣ ಅವರೇ, ನಾನು ಏನು ಕೇಳಿದೆ ಅಂದರೆ ನಿಮಗೆ ಈ ರೀತಿ ಸಾಂಪ್ರದಾಯಿಕ ತಳಿಗಳು ದೇಸಿ ತಳಿಗಳು ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಅರಿವಿಗೆ ಬಂತು. ಹೌದು ಸರ್. ನಿಮ್ಮ ಸ್ನೇಹಿತರ ವಲಯದಲ್ಲಿ ಹಾಗೆಯೇ ಸಂಘಟನೆಯ ವಲಯದಲ್ಲಿ ನೀವು ಎಲ್ಲೆಲ್ಲಿ ಯಾರ್ಯಾರನ್ನ ಭೇಟಿಯಾಗ್ತೀರಿ ಅವರಿಂದೆಲ್ಲ ಈ ರೀತಿ ಬಿತ್ತನೆ ಬೀಜಗಳನ್ನು ಪಡೀತಾ ಹೋದ್ರಿ? ಹೌದು ಸರ್, ಹೌದು ಸರ್. ಈ 300 ತಳಿಗಳನ್ನು ಒಂದೇ ವರ್ಷದಲ್ಲಿ ನೀವು ಬೆಳೆದ್ರಂತಲ್ಲ, ಆ ಒಂದು ದಾಖಲೆ ಮಾಡೋದಕ್ಕೆ ಏನು ಸ್ಫೂರ್ತಿ, ಯಾವ ಥರ ಮಾಡಿದ್ರಿ ಅನ್ನೋ ನನ್ನ ಕುತೂಹಲ. ಈ ಬೀಜ ಮೇಳಗಳಲ್ಲಿ ನಾವು ಹೋಗ್ತಾ ಇದ್ವಲ್ಲ, ಬೀಜ ತಂದ್ರಿ, ಅಲ್ಲಿ ತಳಿ ಶುದ್ಧತೆಯನ್ನು ಕಾಪಾಡೋದು ಭಾಳ ಮುಖ್ಯ ಆಗುತ್ತೆ. ಹೌದು ಹೌದು ಹೌದು. ಅದಕ್ಕೆ ನೀವು ಹೆಂಗೆ ಮಾಡಿದ್ರಿ? ಒಂದೊಂದು ತಳಿ 5-5 ಅಡಿ, 5 ಅಡಿ, ಒಂದು ಬೇಗ ಬರೋ ತಳಿ ಹತ್ರ ಲಾಂಗ್ ಡ್ಯೂರೇಷನ್ ಇರೋ ತಳಿ, ಈ ಥರದ ವ್ಯವಸ್ಥೆಗಳು ಮಾಡಿ ಬೆಳೆದು ಅದನ್ನು ಬೇಗ ಬಂದದನ್ನು ಬೇಗ ನಮಗೇನು ಬೇಕು ತೆನೆಗಳನ್ನೆಲ್ಲ ಅದೇದು ಮಾಡಿ ಒಂದು ಕಟ್ ಮಾಡಿ ಬರೆದಿಟ್ಬಿಡ್ತಿದ್ವು ಇಂಥ ತಳಿ ಅಂತ. ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಬೆಳೆದು ಸರ್. ಅಲ್ಲ, ಈಗ ಬೀಜ ತಗೊಳ್ಳುವಾಗ ಅದರ ಮಾಹಿತಿನ ನೀವು ಪಡ್ಕೋತೀರ? ಹೌದು. ಅಲ್ಪಾವಧಿ ತಳಿನ, ದೀರ್ಘಾವಧಿ ತಳಿನ ಏನು ಅಂತ ಮಾಹಿತಿನ ಪಡ್ಕೋ. ಹೌದು ಹೌದು ಹೌದು ಹೌದು. ಬರೀ ಬೀಜ ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದು ಯಾವ ತಿಂಗ ಬರುತ್ತೆ, ಹೇಗೆ ಹಾಕ್ಬೇಕು, ಅದರ ಸಂರಕ್ಷಣೆ ಹೇಗೆ, ಅದನ್ನೆಲ್ಲ ಕೇಳಿ ಅಲ್ಲಿ ಒಂದು ಪುಸ್ತಕದಲ್ಲಿ ಅದನ್ನು ಬರ್ಕೊಂಡು ಆ ಭತ್ತದ ಇದ್ರ ಮೇಲೂ ಅದನ್ನು ಅದ್ರ ಹೆಸರು ಬರೆದು ಅದೆಷ್ಟು ದಿನಕ್ಕೆ ಬರುತ್ತೆ ಅನ್ನೋದು ಬರೆದು ಇಟ್ಕೊಂಡು ಆ ವ್ಯವಸ್ಥೆ ಮಾಡ್ತಾ ಇತ್ತು ಸರ್. ಆ ಥರ ಮಾಡ್ಕೊಂಡು ಬಂದಿದ್ದೀರಿ? ಮಾಡ್ಕೊಂಡ್ಬಂದು ಸರ್. ಈಗ ನಿಮಗೆ 64 ವರ್ಷ? 64 ವರ್ಷ ಸರ್. ಹೆಚ್ಚು ಕಡಿಮೆ ನೀವು ಈ ಕೆಲಸ ಶುರು ಮಾಡಿ 85-40 ವರ್ಷದ ಮೇ ಹತ್ತತ್ರ ಬಂತು. ಹೌದು ಸರ್, ಹೌದು ಸರ್. ಅಲ್ವಾ? ಹೌದು. ಈ 40 ವರ್ಷಗಳಲ್ಲಿ ಈ ಬೀಜ ಸಂರಕ್ಷಣೆ ಬಗ್ಗೆ, ತಳಿ ಸಂರಕ್ಷಣೆ ಬಗ್ಗೆ ಏನೆಲ್ಲ ಒಂದು ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬಂತು? ಹೌದು ಹೌದು ಸರ್. ಹ್ಞೂ, ಹೇಳಿ ಏನೆಲ್ಲ ತೊಂದರೆ? ಕಾರ್ಮಿಕರು ತೊಂದರೆ ಮೊದಲಾಗಿ. ಏಕೆ ಈಗ ಯಾರು ಕಾರ್ಮಿಕರು ಮೊದಲ ರೀತಿ ಕೆಲಸ ಮಾಡಲ್ಲ. ಆ ದೇಶಿ ಬೀಜನ ಕೂದು, ಅದು ಬಡಿದು, ಆ ತಳಿ ಶುದ್ಧತೆ ಕಾಪಾಡಿ ಮಾಡಿ ಒಂದೊಂದು ಕಡೆ ಇಡಬೇಕು ಅದನ್ನು. ಅದರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅಲ್ಲಿಂದ ಯಾರೂ ಅಷ್ಟಾಗಿ ಪ್ರೀತಿ ಪಡೋದಿಲ್ಲ. ಗ್ರಾಹಕರು ಏನು ಊಟಕ್ಕೆ ಕೇಳ್ತಾರೆ ಆ ತಳಿಗಳನ್ನು ಬೆಳೆಯಬೇಕಾಗಿ ಬಂತು. ಒಂದೊಂದು ತಳಿ ನನ್ನ ಹತ್ರ 2-3-4 ವರ್ಷ ಉಳಿದ್ಬಿಡ್ತು. 10 ಕ್ವಿಂಟಾಲ್, 15 ಕ್ವಿಂಟಾಲ್, 20 ಕ್ವಿಂಟಾಲು. ಆವಾಗ ಆರ್ಥಿಕ ಪರಿಸ್ಥಿತಿ ಒಡೆತಾ ಬೀಳುತ್ತೆ. ಆಗ ಒಬ್ಬರು ಗುಳೂರು ದೊಡ್ಡಿ ಕೃಷ್ಣಪ್ಪ ಅನ್ನೋರಿಗೆ ಫೋನ್ ಮಾಡಿದೆ. ಅವರು ಕೂಡ ನಮ್ಮ ರೀತಿ ದೇಶಿ ಬೀಜ ಸಂರಕ್ಷಕರೇ. ಅವ್ರು ಬಂದು ತಗೊಂಡೋಗಿ ನನ್ನ ಭತ್ತನ ಆ ಟೈಮಲ್ಲಿ 3,000 ರೂಪಾಯಿಗೆ ತಗೊಂಡೋಗಿ ದುಡ್ಡು ತಂದು ಕೊಟ್ಟರು. ಅವರು ಕೂಡ ನಮಗಿಂತ ಚೆನ್ನಾಗಿ ಬೆಳೀತಾರೆ, ಗ್ರಾಹಕರಿಗೆ ನೇರ ತಲುಪಿಸ್ತಾರೆ ಅವರು. ಅಂದರೆ ನಾವು ಭತ್ತಗಳನ್ನು ಇಟ್ಕೋಬೇಕಾದ್ರೆ ಮನೆ ಬೇಕು, ಚೀಲ ಬೇಕು, ಅದನ್ನು ತಡ್ಕೊಳ್ಳೋ ಶಕ್ತಿ ಬೇಕು, ತಾಳ್ಮೆ ಬೇಕು, ಇದೆಲ್ಲ ಬೇಕು ಸರ್. ಇದೆಲ್ಲ ಸವಾಲುಗಳಿರುತ್ತೆ. ಸವಾಲುಗಳು. ಈಗ ಪ್ರಸ್ತುತ ನಿಮಗಿರುವಂತಹ ಒಂದು 13 ಎಕರೆ ಪ್ರದೇಶದಲ್ಲಿ ನೀವು ಸಂಪೂರ್ಣವಾಗಿ ಒಂದು ಬೆಳೆ ಭತ್ತ ಬೆಳಿತೀರಿ? ಬೆಳಿತೀವಿ ಸರ್. ಒಂದು 2 ಎಕರೆನಲ್ಲಿ ಮಾವಿದೆ ಸರ್. ಮಾವು, ಮಾವಿನ ತೋಟ ಇದೆ. ಮಾವಿದೆ. ಹಾಂ. ಇನ್ನು ಒಂದು ಹಂಗಾಮ್ನಲ್ಲಿ ಇದು ಬೆಳಿತೀರಾ, ಇನ್ನೊಂದು ಹಂಗಾಮ್ನಲ್ಲಿ ನೀವು ಕಾಳು ಕಾಳು ಬೆಳಿತೀರಿ? ಈ ಭತ್ತದ ತಳಿಗಳನ್ನು ಪ್ರಸ್ತುತ ಈಗ ಈ ವರ್ಷಗಳಲ್ಲಿ ಯಾವುದೆಲ್ಲ ಬೆಳೀತಾ ಇದ್ದೀರಿ ಅದನ್ನು ಹೇಳಿ, ಮತ್ತು ವಿಶೇಷವಾಗಿ ಇವುಗಳ ಕೃಷಿಯಲ್ಲಿ ನಾವು ಗಮನಿಸಬೇಕಾದ ಅಂಶಗಳ ಬಗ್ಗೆ ಪರಿಚಯ ಮಾಡಿಕೊಡಿ. ರತ್ನಚೂಡಿ, ರಾಜಮುಡಿ, ಗನ್ಸಾಲೆ, ಜೀರ್ಘಸಣ್ಣ, ಬಾಸುಮತಿ, ಕಾಗ್ಸಾಲೆ, ಕಳಾಜೀರ, HMT ಸೋನಾ, NMS2 ಹಸಿದ್ ಸಣ್ಣ ಇಷ್ಟಿವೆ ಸರ್. ಇಷ್ಟು ತಳಿಗಳನ್ನ ಈಗ ಬೆಳೀತಾ ಇದ್ದೀವಿ. ಬೆಳೀತಾ ಇದ್ದೀವಿ ಸರ್. ನನ್ನೊಂದಿಗೆ ಒಂದು 16 ಜನದ ಗುಂಪು ಕಟ್ಟಿದ್ದೀವಿ, ದೇಶಿ ಬೀಜ ಹಾಗೂ ಕಾಳು ಬೆಳೆಗಾರರ ಸಂಘ ಅಂತ. 1ನೇ ತಾರೀಕು 15ನೇ ತಾರೀಕು ಸಭೆ ಸೇರ್ತೀವಿ ನಾವು. ಒಬ್ಬೊಬ್ರು 2-2 ತಳಿ 3-3 ತಳಿ ಉಳಿಸೋದಕ್ಕೆ ಹೊರಟಿದ್ದಾರೆ ಯುವಕರು. ಈಗ 10 ಇದನ್ನ ಈಗ ನಿಮ್ಮ ಪ್ರದೇಶದಲ್ಲಿ ನಾವು ನೋಡ್ಬೋದು. ಹೌದು ನೋಡ್ಬೋದು ಸರ್. ಇವುಗಳದೆಲ್ಲ ಹೇಗೆ ಇಳುವರಿ ಪ್ರಮಾಣ ಹೇಗೆ, ಮತ್ತೆ ಈ ಬೇಸಾಯ ಕ್ರಮಗಳು ಏನು ಬೇರೆ ಆಗುತ್ತಾ, ಒಂದೇ ತರ ಇರುತ್ತಾ ಇಷ್ಟಕ್ಕೂ? ಇಳುವರಿ ಬರೋದು ಸಸಿ ಮಡಿ ಮಾಡ್ಕೋತೀರಾ ಅಥವಾ ನೇರ ಬಿತ್ತನೆನ? ಇಳುವರಿ ಬರೋದು ಸಹ ನಾವು ಭೂಮಿ ಏನು ತಾಕತ್ತು ಮಾಡಿರ್ತೀವಿ, ಯಾವುದೇ ಆದರೂ ಆ ಭೂಮಿ ತಾಕತ್ತಿನ ಮೇಲೆ ಇಳುವರಿ ಬರೋದು. ಅಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು, ನಾವು ಹಸಿರೆಲೆ ಗೊಬ್ಬರಗಳನ್ನು ಹಾಕ್ತಾ ಬರಬೇಕು, ಜೀವಾಮೃತ ಕೊಡೋದು, ಹಸಿರೆಲೆ ಗೊಬ್ಬರ ಈಗ ಮಾಡ್ತಾ ಬಂದಾಗ ಇಳುವರಿ ಜಾಸ್ತಿ ಬರುತ್ತೆ. ನಮಗೆ ಆ ಭೂಮಿಯ ವ್ಯವಸ್ಥೆಯ ಅದ ನೋಡಿಕೊಂಡು ಭತ್ತವನ್ನು ಎರ್ಚಿಯಾದರೂ ಬೆಳಿಬೋದು, ಡ್ರಮ್ ಸೀಡರ್ಲಾರು ಬೆಳಿಬೋದು, ಸಸಿ ಮಾಡಿ ನಾಟಿನಾರು ಮಾಡಿಸ್ಕೊಂಡು ಬೆಳಿಬೋದು. ಅವ್ರಿಗೆ ಯಾವುದು ಅನುಕೂಲ ಇರುತ್ತೆ ಆ ವ್ಯವಸ್ಥೆಗೆ ಅನುಗುಣವಾಗಿ, ಆ ದಿನಕ್ಕೆ ಅನುಗುಣವಾಗಿ ಆ ಇದರಲ್ಲಿ ಬೆಳಿಬೋದು ಸರ್. ಈಗ ನೀವು ಹೇಗೆ ಮಾಡ್ತೀರಿ? ನಾನು ಹೋದ ಸಾರಿ ಎರ್ಚಿಸಿದೆ ಸರ್, ಈ ಸಾರಿ ಡ್ರಮ್ ಸೀಡರ್ ಮಾಡಬೇಕು ಅಂತ ಹೊರಟಿದ್ದೀನಿ. ಯಾಕೆ ಡ್ರಮ್ ಸೀಡರ್ ಮಾಡಿದ್ರೆ ಗಾಳಿ ಆಡುತ್ತೆ, ವೀಡರಲ್ಲಿ ಕಳೆ ಪಳೆ ಇವೆಲ್ಲ ತಗೋಬೋದು. ಹಾಗಾಗಿ ಹಾಗೆ ವ್ಯವಸ್ಥೆ ಮಾಡಿದ್ದೀರಿ? ನಾವು ವ್ಯವಸ್ಥೆ ಮಾಡಿದ್ದೀನಿ ಸರ್. ನೀವು ಒಂದು ಬಾರಿ ಒಂದು ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ, ಭೂಮಿಗೆ ಶಕ್ತಿ ಯಾವ ಥರ ಇದೆ ಅಂತ. ಆ ಶಕ್ತಿ ತುಂಬೋದಕ್ಕೂ ನೀವು ಈ ಕಾಳುಗಳನ್ನು ಬೆಳಿತೀರಿ, ಅದರ ಹಸಿರು ಅಂಶಗಳನ್ನೆಲ್ಲ ನೀವು ಮಣ್ಣಿಗೆ ಸೇರಿಸ್ತೀರಿ. ಹೌದು ಸರ್. ಹೇಳಿ ಮಣ್ಣಿಗೆ. ಮಣ್ಣಿಗೆ ಅಂದರೆ ಈ ಉದ್ದು ಹಸಿರು ಅಲಸಂದೆ ಹಾಕ್ತಿವಿಲ್ಲ ಸರ್, ಇದರೊಂದಿಗೆ ಚೆಂಬೆ ಸೆಣಬು ಉರುಳಿ ಎಳ್ಳು ಇವೆಲ್ಲ ಹಾಕ್ತೀವಿ. ಕಾಳು ಬಂದರೆ ತಕೋತೀವಿ, ಕಾಳು ಬರಲಿಲ್ಲ ಅಂದರೆ ಅದನ್ನು ಭೂಮಿಗೆ ಮಲ್ಚ್ ಮಾಡಿಬಿಡ್ತೀವಿ. ಆಗ ನಾವು ಎಕರೆಗೆ 20 ಟನ್ನು ಹಸಿರೆಲೆ ಗೊಬ್ಬರ ಹಾಕಿದಾಗತ್ತೆ. ಆಮೇಲೆ ಜೀವಾಮೃತ ಸಿಂಪಡಣೆ ಮಾಡೋದು, ಇವು ಮಾಡಿ ಭತ್ತವನ್ನು ಬೀಜಾಮೃತದಲ್ಲಿ ಸಂರಕ್ಷಣೆ ಮಾಡಿ ಬೀಜೋಪಚಾರ ಮಾಡಿ ಆಮೇಲೆ ಭತ್ತವನ್ನು ಚೆಲ್ಲೋದೋ ಅಥವಾ ಬಿತ್ತೋದೋ ಇಲ್ಲ ಡ್ರಮ್ ಸೀಡರಲ್ಲಿ ಮಾಡೋದೋ ನಾಟಿ ಮಾಡೋದೋ ಅಲ್ಲಿಯ ಆ ದಿನದ ವ್ಯವಸ್ಥೆಗೆ ಅನುಗುಣವಾಗಿ ಮಾಡ್ತೀವಿ ಸರ್. ಅಂದರೆ ರಾಸಾಯನಿಕಗಳನ್ನು ನೀವು ಬಳಕೆ ಮಾಡ್ತಾನೆ ಇಲ್ಲ? ಮಾಡ್ತಾ ಇಲ್ಲ ಸರ್, ರಾಸಾಯನಿಕ ವಿಷ ಎರಡೂ ಇಲ್ಲ ಸರ್. ಸರಿ, ಈಗ ರಾಸಾಯನಿಕಗಳಿಗೆ ಬದಲಾಗಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು, ಕೀಟಗಳು ಈ ಥರ ಜನರ ಕಂಡು ಬಂದರೆ ಅವುಗಳ ನಿರ್ವಹಣೆ ಹೇಗೆ? ಅವುಗಳ ನಿರ್ವಹಣೆಗೆ ಸರ್, ದೇಶೀಯ ಹಸುವಿನ ಹುಳಿ ಮಜ್ಜಿಗೆ ಇದೆಯಲ್ಲ, ಹುಳಿ ಮಜ್ಜಿಗೆನ ಒಂದು 5-6 ಜನ ಇದು ಮಾಡಿಬಿಟ್ಟು ಅದನ್ನು 10 ಲೀಟ್ರ್ ನೀರಿಗೆ 1 ಲೀಟ್ರ್ ಹಾಕೊಂಡು ಸಿಂಪಡಣೆ ಮಾಡ್ತೀವಿ. ಜೀವಾಮೃತ ಇದೆಯಲ್ಲ, ಇದನ್ನು 10 ಲೀಟ್ರು ನೀರಿಗೆ 1 ಲೀಟ್ರ್ ಜೀವಾಮೃತ ಹಾಕೊಂಡು ಸಿಂಪಡಣೆ ಮಾಡ್ತೀವಿ. ಹಾಗೂ ಕೀಟಬಾಧೆಗಳು ಬಂದಾಗ ಬೇವಿನ ಬೀಜವನ್ನು ಚಚ್ಚಿ ಒಂದು 5-6 ಕೆಜಿ ಬೀಜನ ಅದ್ರ ಗಂಟನ್ನು ನೀರಲ್ಲಿ ಮುಳುಗಿಸಿ ಅದರ ಹಿಂಡಿ 10 ಲೀಟ್ರ್ ನೀರಿಗೆ ಅದೊಂದು 1 ಲೀಟ್ರು ದ್ರಾವಣ ಹಾಕೊಂಡು ಅದಕ್ಕೆ ನಮ್ಮ ಈ ಬಾರ್ ಸೋಪ್ ಇದೆ ನೋಡಿ, ಆ ಸೋಪ್ನಿಂದ ನೊರೆಯನ್ನು ಇದು ಮಾಡಿ ಅದಕ್ಕೆ ಬೆರೆಸಿ, ಯಾಕೆ ಎಣ್ಣೆ ಸ್ಪ್ರೇಯರ್ ಇದರಲ್ಲಿ ಬೀಳಲ್ಲ, ಆ ನೊರೆ ಸಾಬೂನು ಇದರಲ್ಲಿ ಜಾರುತ್ತೆ, ಆ ಥರ ಮಾಡಿ ಸಿಂಪಡಣೆ ಮಾಡ್ತೀವಿ ಸರ್. ಸದ್ಯಕ್ಕೆ ಯಾವುದು ರೋಗ ಬಾಧೆಗಳು ನಮ್ಮ ಭತ್ತಗಳಲ್ಲಿ ಕಾಣ್ತಾ ಇಲ್ಲ. ಸಿಂಪಡಣೆ ಅವಶ್ಯಕತೆ ಇಲ್ಲ ಅಂತೀರಾ? ಅಲ್ಲಿ ನೋಡ್ತೀವಿ, ಆ ವ್ಯವಸ್ಥೆಗೆ ಅನುಗುಣವಾಗಿ ಮಾಡ್ತೀವಿ ಸರ್. ಈಗ ನೀವು ಈ ನಾಲೆ ನೀರಲ್ಲದೆ ಬೇರೆ ಇನ್ಯಾವುದೇ ನೀರಿನ ವ್ಯವಸ್ಥೆ ಮಾಡ್ಕೊಂಡಿಲ್ಲ? ನೀರಿನ ವ್ಯವಸ್ಥೆ ಮಾಡಿದ್ದು, ಅದರಲ್ಲಿ ನೀರು ಸ್ವಲ್ಪ ಒಗಚು ಬಂತು, ನೀರು ಸರಿ ಇಲ್ಲದೆ ಹೋಯ್ತು, ಉಪ್ಪು ನೀರು ಆಗೋಯ್ತು. ಆ ಭೂಮಿಗೆ ಬಿಟ್ಟರೆ ಭೂಮಿ ಬೆಳ್ಳಗ ಕೆರಗ್ಬಿಡ್ತು, ಅದಕ್ಕೆ ಅದನ್ನು ನಿಲ್ಲಿಸಿದ್ದೀವಿ. ಮುಂದೆ ಒಂದು ಕೃಷಿ ಹೊಂಡ ಮಾಡಿ ಆ ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ನಮ್ಮ ದೇಶೀಯ ಹಸುವಿನ ತೊಪ್ಪ ಗಂಜಲ ಅದರೊಳಗಡೆ ಹಾಕಿದಾಗ ಅದರ ಕ್ಷಾರ್ಯ ಗುಣ ಹೋಗುತ್ತೆ, ಆ ನೀರನ್ನ ಆಮೇಲೆ ಬಳಸಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಇದ್ದೀವಿ. ಅಂದರೆ ಬೋರ್ವೆಲ್ ನೀರು ಪರೀಕ್ಷೆ ಮಾಡಿಸಿದ್ರಿ, ಕೃಷಿಗೆ ಯೋಗ್ಯ ಅಲ್ಲ ಅಂತ ಮನವರಿಕೆ ಆಯಿತು? ಆಯಿತು ಸರ್. ಒಂದು ವೇಳೆ ನೀವು ಯೋಗ್ಯ ಆಗಿದ್ದರೆ ಇನ್ನು 2ನೇ ಬೆಳೆನೂ ನೀವು ಬೆಳೀತಾ ಇದ್ರು ಏನೋ? ಇಲ್ಲ, ಹೆಚ್ಚಿಗೆ ಗಿಡ ಮರ ತೋಟ ಮಾಡಬೇಕು ಅಂತ ಹೊರಟಿದ್ದವರು ಸರ್ ನಾವು. ಈಗ ಆ ಕೃಷಿ ಹೊಂಡಕ್ಕೆ ಈಗ ನೀವು ಏನು ನೀರನ್ನು ತುಂಬುತ್ತಾ ಇದ್ದೀರಿ, ಬೋರ್ವೆಲ್ ನೀರು? ಅಲ್ಲ, ಇನ್ನೂ ಕೃಷಿ ಹೊಂಡ ಮಾಡಿಲ್ಲ ಸರ್, ಮುಂದೆ ಮಾಡಿ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಆಲೋಚನೆ ಇದೆ ಸರ್. ಆ ಥರ ಮಾಡಿದ್ರೆ ನೀರು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಒಂದೆರಡು 2-3 ಎಕರೆಯಲ್ಲಿ ಕಾಡು ಇದು ಕೃಷಿನೂ ಇದೆ ಸರ್. ಅರಣ್ಯ ಕೃಷಿ? ಅರಣ್ಯ ಕೃಷಿ. ಏನೆಲ್ಲ ಮರಗಳು ಹಾಕಿದ್ದೀರಿ ಅಲ್ಲಿ? ಹಾಕಿಲ್ಲ, ತಾನಾಗಿ ತಾವು ಬೆಳೆದಿರೋದು. ಅದು ಗೊಬ್ಬಳಿ, ಮಡ್ಡಿ, ಸವಸ, ಬೇವು, ಮೂಕುರ್ಚಿ ಈ ರೀತಿ ಮರಗಳೆಲ್ಲ ಇವೆ ಸರ್. ತೇಗ ತಾನಾಗಿ ತಾನು ಬೆಳೆದಿದೆ. ಅದನ್ನ ನೀವು ಏನು ನಿರ್ವಹಣೆ ಏನಿಲ್ಲ? ನಿರ್ವಹಣೆ ಏನಿಲ್ಲ. ಅತಿ ಗಿಂಜಲಾಗಿದ್ರೆ ಸವರ್ತೀವಿ, ಸವರಿ ಅದ್ರ ಗೆಡ್ಡೆಗೆ ಇಟ್ಬಿಡೋದು. ಕವಲುಗಳು ಒಂದಕ್ಕೊಂದು ಪೈಪೋಟಿ ಕೊಡದೆ ಮಟ್ಟಿಗೆ ನೈಸರ್ಗಿಕವಾಗಿ ಬೆಳೀತಾ ಇದೆ ಅದು ಒಂದು ರೀತಿ ಸಂಪತ್ತು. ಅದನ್ನು ಉಳಿಸಿದ್ದೀವಿ, ಅದರೊಳಗೆ ಇನ್ನೂ ಸ್ವಲ್ಪ ಗಿಡ ನೆಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಬೇರೆ ಎಲ್ಲ ಜಾತಿ ಗಿಡ ಮರಗಳು ಇರಲಿ ಅಂತ. ಇನ್ನು ಏನೆಲ್ಲ ಪಶು ಸಂಪತ್ತನ್ನು ನೀವು ಇಟ್ಕೊಂಡಿದ್ದೀರಿ? ಈಗ ಪಶು ಸಂಪತ್ತಿಲ್ಲ ಸ, ರಾತ್ರಿ ಸೇರಿ ಎಲ್ಲ ಎರಡೆರಡು ಹಸುಗಳು, ದೇಶೀಯ ಹಸುಗಳು ಸಾಕಬೇಕು. ನಾವೇ ಒಂದು ದೇಶಿ ಹಾಲಿನ ಉತ್ಪಾದಕರ ಸಂಘ ಮಾಡಿ ಆ ಹಾಲನ್ನು ಪಟ್ಟಣಗಳಿಗೆ ಒದಗಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ರಾತ್ರಿ ನಾವು ಸೇರಿ ಮಾತಾಡ್ಕೊಂಡಿದ್ದೀವಿ. ಒಂದು ಹದಿನೈದು ಇಪ್ಪತ್ತು ಜನ ಒಂದು ವಿಚಾರ ಇದೆ ಇದೆ. ಈಗ ನೀವು ಹೇಳಿದ್ರಿ ಈ ಗೋಮೂಲ ಗೊಬ್ಬರಗಳನ್ನೇ ಬಳಕೆ ಮಾಡ್ತೀರಿ, ಜೀವಾಮೃತ ಮಾಡ್ಕೊಳ್ತೀವಿ ಅಂತಲ್ಲ, ಇದಕ್ಕೆಲ್ಲ ಹೇಗೆ ಮತ್ತೆ ಅದೆಲ್ಲ ಕೊಂಡು? ನಮ್ಮ ಪಕ್ಕದ ರೈತರು ಇದಾರಲ್ಲ ಸರ್, ಅವ್ರಿಗೆ ನಾವು ಹುಲ್ಲು ಕೊಡ್ತೀವಿ, ಅವರು ನಮಗೆ ಗಾಂಜಲ ಕೊಡ್ತಾರೆ, ತೊಪ್ಪೆ ಗಾಂಜಲ ನಮಗೆ ಔಷಧಿಗೆ ಬೇಕಾದಾಗ ಜೀವಾಮೃತ ತಯಾರು ಮಾಡೋದಕ್ಕೆ ಕೊಡ್ತಾರೆ ಸರ್. ಹುಲ್ಲು ಬರುತ್ತಲ್ಲ ಸರ್, ಹುಲ್ಲು ಅವರು ಮೇವಕ್ಕೆ ತಕೋತಾರೆ, ಅದೇ ಹುಲ್ಲಿಗೆ ವಿನಿಮಯವಾಗಿ ಅದು ನಿಮಗೆ ಸಿಗ್ತಾ ಇದೆ. ಸಿಗ್ತಾ ಇದೆ, ನಿಮ್ಮ ಕೃಷಿ ಭೂಮಿಗೆ ಬೇಕಾದ್ರೆ ಸಿಗ್ತಾ ಇದೆ. ಸಿಗ್ತಾ ಇದೆ, ಅಲ್ಲಿಗೆ ಯಾವುದೇ ಒಂದು ರಾಸಾಯನಿಕ ಹೊರಗಡೆಯಿಂದ ಏನು ತಂದು ತರ್ತಾ ಇಲ್ಲ ಸರ್, ಏನು ಇಲ್ಲವೇ ಇಲ್ಲ? ಇಲ್ಲ ಇಲ್ಲ, ಗೊಬ್ಬರ ಔಷಧಿ ಏನು? ಗೊಬ್ಬರ ಔಷಧಿ ಬೀಜ ಏನೂ ಇಲ್ಲ. ಈ ಒಂದು 10 ತಳಿಗಳನ್ನು ಬೆಳೆದಾಗ ಒಂದು ವರ್ಷದಲ್ಲಿ ಈ ತಳಿ ಶುದ್ಧತೆಯನ್ನು ಕಾಪಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ನೀವು ಮಾಡ್ಕೋತೀರಿ? ನಾವು ಬೀಜಕ್ಕೆ ಬೀಜೋತ್ಪಾದನೆಗೆ ಒಳ್ಳೊಳ್ಳೆ ತೆನೆಗಳನ್ನೆಲ್ಲ ಹಾರಿಸ್ಕೊಬಿಡ್ತೀವಿ. ನಮಗೆ ಎಷ್ಟು ಬೇಕು, ಒಂದು ಕುಂಟಾಲ, ಎರಡು ಕುಂಟಾಲ, ಮೂರು ಕುಂಟಾಲ ಒಳ್ಳೇದು ಅಂದರೆ ಹೇಳಿ. ಅದು ಹೇಗೆ? ತಾಯಿ ತೆನೆ ಬರುತ್ತೆ, ಒಂದೇ ಎತ್ತರ, ತೆನೆ ಒಂದೇ ರೀತಿ ಇರಬೇಕು. ಆ ಥರದವ್ರನ್ನ ಹಾರಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಅದನ್ನು ಬೀಜ ಮಾಡ್ಕೋತೀವಿ, ಗೋಣಿ ಚೀಲಗಳಲ್ಲಿ ಹಾಕಿಟ್ಕೋತೀವಿ, ಬರೆದ್ಬಿಟ್ಟು ನಾವು ಯಾವ ಡೇಟಲ್ಲಿ ಸಂಗ್ರಹ ಮಾಡಿದ್ದು ಅಂದ್ಬಿಟ್ಟು. ಇನ್ನು ಉಳಿದದನ್ನು ಕುಯಿಸಿ ಊಟಕ್ಕೆ ಈ ಥರದ ವ್ಯವಸ್ಥೆ ಮಾಡ್ತೀವಿ ಸರ್. ಇದೆಲ್ಲ ಎಷ್ಟೆಷ್ಟೆಲ್ಲ ಇಳುವರಿ ಬರುತ್ತೆ ಒಂದು ಎಕರೆ ಪ್ರದೇಶ? ಒಂದು ಎಕರೆಗೆ ಕನಿಷ್ಠ 15-20 ಕ್ವಿಂಟಾಲು ಸರ್. ಎಲ್ಲವೂ ಹೆಚ್ಚು ಕಡಿಮೆ ಎಲ್ಲವೂ. ಈ ತಳಿಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಇದ್ರ ಗರಿಷ್ಠ ಇಳುವರಿ ಇಷ್ಟೇ ಅಂತ ನಿಮಗೆ ಗೊತ್ತಾಗಿದೆ? ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ಹೆಚ್ಚು ಮಾಡೋದಕ್ಕೆ ಅವಕಾಶಗಳಿರುತ್ತಾ? ಇದು ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತೆ ಸರ್. ಒಂದು 4-5 ವರ್ಷ ನಾವು ಭೂಮಿಗೆ ಹಸಿರೆಲೆ ಗೊಬ್ಬರಗಳನ್ನು ಸೇರಿಸ್ತಾ ಬಂದು ಒಂದ್ಸಾರಿ ಏಕೆ ಬೆಳೆ, ಒಂದ್ಸಾರಿ ದ್ವಿದಳ, ಈ ಥರದ ವ್ಯವಸ್ಥೆಗಳು ಮಾಡ್ಕೊ ಹೊರಟಾಗ ಅಲ್ಲಿ ಎಲ್ಲವೂ ಪೋಷಕಾಂಶಗಳು ಸಿಕ್ಕ ಮಟ್ಟಕ್ಕೆ ಆಗ್ತವೆ ಅವಕ್ಕೆ, ಆಗ ಅದು ಹೆಚ್ಚುತ್ತೆ ಇಳುವರಿ. ಆ ಒಂದು ನಿರೀಕ್ಷೆ ನಿಮಗಿದೆ? ಇದೆ ಸರ್. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ನಿಮ್ಮ ಆಯ್ಕೆಯ ಕೆಲವೊಂದು ಬೆಳೆಗಳನ್ನು, ಭತ್ತದ ತಳಿಗಳನ್ನು ನೀವು ಬೆಳೆದಾಗ ಅದಕ್ಕೆ ಆ ಸಂದರ್ಭದಲ್ಲಿ ಗ್ರಾಹಕರಿಲ್ಲದೆ ನಿಮ್ಮಲ್ಲೇ ಉಳಿತು. ಹೌದು ಸರ್. ಆಮೇಲೆ ಕೃಷ್ಣಪ್ಪ ಅವರು ತೆಗೆದುಕೊಂಡು ಹೋದರು ಅಂತ? ಹೌದು ಸರ್, ಹೌದು ಸರ್. ಅಂದರೆ ಇದ್ರ ಗ್ರಾಹಕರಿಗೆ ಯಾವುದೆಲ್ಲ ಅಗತ್ಯ ಇದೆ ಅದನ್ನು ನೋಡ್ಕೊಂಡು ನೀವು ಬೆಳಿತಿರೋ, ಇಲ್ಲಿ ಸಂರಕ್ಷಣೆ ಮುಖ್ಯ ಆಗುತ್ತೋ ಅಥವಾ ಅದರಿಂದ ಬರುವಂತಹ ಹಣ ಮುಖ್ಯ ಆಗುತ್ತೋ ನಿಮಗೆ? ಈಗ ಸಂರಕ್ಷಣೆ ನಾವು ಮಾಡ್ತಾ ಮಾಡ್ತಾ ಹೋದಾಗ ಅದನ್ನು ಕೇಳೋರಿಲ್ಲ, ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಗ್ರಾಹಕರು ಯಾವುದು ಹೆಚ್ಚಿಗೆ ಕೇಳ್ತಾರೆ ಅದನ್ನು ಬೆಳೆದುಕೊಡಬೇಕು. ನಮ್ಮ ಅಂಬಲಕ್ಕೋಸ್ಕರ ನಾವು ಭತ್ತದ ವೈಭವ ಅದರ ಸಂಸ್ಕೃತಿ ನೋಡೋಕ್ಕೋಸ್ಕರ ನಾವು ಕೆಲವು ತಳಿಗಳನ್ನು ಪ್ರಾತ್ಯಕ್ಷಿಕವಾಗಿ ಬೆಳಿತೀವಿ. ಈಗ 10 ತಳಿಗಳನ್ನು ನೀವು ಬೆಳೀತಾ ಇದ್ದೀರಿ? ಹೌದು ಸರ್. ಇದರಲ್ಲಿ ನೀವು ಇಷ್ಟಪಟ್ಟು ಊಟ ಮಾಡೋದಕ್ಕೆ ಬಳಕೆ ಮಾಡುವಂಥದ್ದು ಯಾವುದು? HMT ಸೋನ, ರಾಜಮುಡಿ, ರತ್ನಚೂಡಿ. ಅಂದರೆ ಗ್ರಾಹಕರು ಹೆಚ್ಚು ಕಡಿಮೆ ಇದನ್ನೇ ಬಯಸ್ತಾರೆ ಸರ್. ಬೇರೆದು ಊಟಕ್ಕೆ ಯೋಗ್ಯ ಅಲ್ಲ ಅಂತ ಅನ್ಸುತ್ತಾ? ಯೋಗ್ಯ ಇದೆ, ಒಂದೊಂದರಲ್ಲಿ ಒಂದೊಂದು ಸತ್ವ, ಒಂದೊಂದು ಗುಣ, ಒಂದೊಂದು ಇದಿದೆ. ಗ್ರಾಹಕರಲ್ಲೂ ಅರಿವಿಲ್ಲ, ಬೆಳೆಯವ್ರಿಗೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಅಂದರೆ ಆ ತಿಳಿವು ಇನ್ನೂ ಮೂಡಿಸ್ಬೇಕಾಗಿದೆ ಸರ್. ಚರಕ ಮತ್ತು ಸುಶ್ರುತ ಹೇಳಿಕೆ ಬರ್ತಾರೆ, ಷಷ್ಟಿಕ ಶಾಲೆ ಅಂತಕ್ಕಂಥದ್ದು ಒಂದು ಭತ್ತ ಇದೆ, 60-70 ದಿವಸಕ್ಕೆ ಬರ್ತಕ್ಕಂಥ ಭತ್ತ ಅದು. ಅದು ಕೆಂಪಕ್ಕಿ, ದೇಶೀಯ ಭತ್ತದ ಎಲ್ಲ ಕೆಂಪಕ್ಕಿಗಳಲ್ಲಿ ರೋಗ ನಿವಾರಣೆ ಶಕ್ತಿ ಇದೆ. ಆ ಅಕ್ಕಿಯನ್ನು ನೀವು 1-2 ಗಂಟೆ ನೆನೆ ಹಾಕಬೇಕು. ನೆನೆ ಹಾಕಿ 1 ಗ್ಲಾಸ್ ಅಕ್ಕಿಗೆ, 1 ಲೋಟ ಅಕ್ಕಿಗೆ 2-2.5-3 ಅದೆಷ್ಟು ಕೇಳುತ್ತೆ ಅಷ್ಟು ನೀರು ಕೊಟ್ಟು ಅದನ್ನು ಬೇಯಿಸ್ಬೇಕು. ಕೆಲವರು ನಾವು ಅಕ್ಕಿ ಕೊಟ್ಟಾಗ ನಿಮ್ಮ ಅಕ್ಕಿ ಬೇಯದೇ ಇಲ್ಲ ಅಂತಾರೆ, ಮಾಡೋದು ಗೊತ್ತಿರಲ್ಲ. ಆಮೇಲೆ ನಾವು ಅನ್ನ ತಿಂದರೆ ನಿಮಗೆ 10-12 ಗಂಟೆ ಜೀರ್ಣನೇ ಆಗಲ್ಲ. ಆ ಕೆಂಪಕ್ಕಿಗಳಲ್ಲಿ BP, ಶುಗರು ಇವನ್ನೆಲ್ಲ ಕಡಿಮೆ ಮಾಡೋ ಶಕ್ತಿ ಇದೆ. ಸುಶ್ರುತ ತನ್ನ ಸಂಹಿತೆಯಲ್ಲಿ ವಿವರಿಸ್ಕೊ ಬರ್ತಾರೆ, ಷಷ್ಟಿಕ ಶಾಲಿ ಭತ್ತದ ಅನ್ನ ಅಥವಾ ಗಂಜಿಯನ್ನು ದಂಪತಿಗಳಿಬ್ಬರು ಸೇವನೆ ಮಾಡಿದ್ರೆ ರಕ್ತ ವೃದ್ಧಿ ಆಗುತ್ತೆ, ವೀರ್ಯಾಣು ವೃದ್ಧಿ ಆಗುತ್ತೆ, ಶುಕ್ಲಧಾತು ಉತ್ಪತ್ತಿಯಾಗಿ ಮಕ್ಕಳಾಗ್ತಕ್ಕಂಥ ಸಂಭವವಿವೆ ಅಂತ ಹೇಳ್ತಾನೆ. ಈಗ ಆ ತಳಿನೂ ನಿಮ್ಮಲ್ಲಿ ಲಭ್ಯ ಇದೆಯಾ? ಲಭ್ಯ ಇದೆ, ಅದಕ್ಕೆ ಐದು ವರ್ಷ ಆರು ವರ್ಷ ಆಗಿದೆ. ಈಗ ಮುರುತ್ತ ಮೊಳಕೆ ನೋಡಿ ಟೆಸ್ಟ್ ಮಾಡಿ ಹಾಕ್ಬೇಕು. ಈಗ ಎಲ್ಲ ಕಡೆ ಹೋದ್ರೂ ನನ್ನ ಹೆಸರು ಹೇಳ್ತಾರೆ, ಷಷ್ಟಿಕ ಶಾಲಿನ. ಈ ಸರಿ ನನ್ನ ಮಗನು ಕೂಡ ಒಂದು 140 ತಳಿ ಬೆಳಿಬೇಕು ಅಂತ ಹೊರಟಿದ್ದಾನೆ. ರೈತರ ಮಾರುಕಟ್ಟೆಯಲ್ಲಿ ಇದರಲ್ಲ, ಈ ಸಾವಯವ ಕೃಷಿ ಫಾರಂಗೂ ಅವ್ರಿಗೂ ಸಂಬಂಧ ಇದೆ, ಅದಕ್ಕೆ ಈ ಸರಿ ಬೆಳಿಬೇಕು ಅಂತ ಹೊರಟಿದ್ದಾರೆ. ಕೆಲವು ರೈತರಲ್ಲಿ ನಮಗೆ ಬೇಕಾದ ರೈತರ ಹತ್ರನೂ ಇದೆ, ತರಿಸ್ಬಿಟ್ಟು ಒಂದು 100-200 ತಳಿನ ಒಂದು ಎಕರೆನಲ್ಲಿ ಬೆಳಿಲೇಬೇಕು ಅಂತ ಹೊರಟಿದ್ದೀವಿ ಅಪ್ಪ ಮಗ ಇಬ್ರು. ಈಗ ರೇಚಣ್ಣ ಅವರೇ, ಇಷ್ಟೊತ್ತು ಕೃಷಿ ಬಗ್ಗೆ ಮಾತಾಡಿದ್ವಿ. ಹೌದು ಸರ್. ಈಗ ನಿಮ್ಮ ಇನ್ನೊಂದು ವೃತ್ತಿಯ ಜೊತೆಗೆ ಪ್ರವೃತ್ತಿ ನಿಮ್ಮದು ಸಾಹಿತ್ಯ ರಚನೆ. ಹೌದು. ನಿಮ್ಮ ಬಾಯಿಯಿಂದ ನೀವೇ ರಚನೆ ಮಾಡಿರುವಂತಹ ವಚನ ಸ್ತುತಿಗಳನ್ನು ಹಾಡಿ. ಈಗ 25/12/2001 ಮಧ್ಯಾಹ್ನ 11:40 ಗಂಟೆನಲ್ಲಿ ಮನೇಲಿ ಕೂತ್ಕೊ ಬರೋದು ಸರ್ ಇದು. ಹಾಡಿ ಈಗ. ಭಾವನಗರಿಯ ಬ್ರಹ್ಮಗಿರಿ ಶೀರ್ಷಿಕೆ. ಭಾವನಗರಿಯ ಲೋಳಾಡಿ ಬ್ರಹ್ಮಗಿರಿಯೊಳು ಮಿಂದು ಭಾವನಗರಿಯಲೋಲಾಡಿ ಬ್ರಹ್ಮಗಿರಿಯೊಳು ಮಿಂದು ಭಾವಾಭಿನಯನದೊಳು ನಲಿದು ಭಾವನೆಯೊಳು ಮಿಂದು ನಿಂದು ಭಾವನೆಯ ಭ್ರಮೆಯೊಳು ಬುಂಜಿಸಿ ಭಾವಾಭಿನಯದಿ ನಲಿ ನಲಿದು ಭಾವಾಭಿನಯನದೊಳು ನಲಿದು ಭಾವನೆಯೊಳು ಮಿಂದು ನಿಂದು ಭಾವನೆಯ ಭ್ರಮೆಯೊಳು ಬುಂಜಿಸಿ ಭಾವಾಭಿನಯದಿ ನಲಿ ನಲಿದು ಭೋಗಲಾಲಶೆಗಳು ಮುಳುಗಿ ಭಾಮಿನಿಯ ಭಾವನೆಯಲ್ಲಿ ತೇಲಿ ಭಾವನೆಯ ಪೂರ್ವಾಗ್ರಹವಸವಿದು ಭಾವಭಾವನೆಗಳ ನಗರಿಯಲ್ಲಿ ತೇಲುತ್ತ ಶರಣರನುಭಾವದ ಅನುಭವದಿ ಮುಳುಗಿ ಕರಿಬಸವರೆಂಬ ಕರಾದಿಷ್ಟಲಿಂಗದಿ ನೆರೆದು ಬೆರೆದು ಲೀನವಾಗಿ ನಲಿದು ಅಮರನಾಗಿ ರಾಗವಿರಾಗಿಯ ರಾಗಿ ರಾಘವ ತಿಳಿಯುವ ವಿರಾಗಿಯು ನಾನು ರಾಘವ ತಿಳಿಯುವ ವಿರಾಗಿಯು ನಾನು ರಾಗಿಯ ಬೆಳೆಸುವೆ ರಾಘವ ಆಡುತ್ತ ನಾನು ರಾಘವ ಆಡುತ್ತ ನಾನು ರಾಘವಿರಾಗಿಯೋ ರಾಗದೊಳು ಬೆರೆದು ರಾಘವಿರಾಗಿಯೋ ರಾಗದೊಳು ಬೆರೆದು ರೋಗವ ತರದಂತ ರಾಗಿಯ ಕೃಷಿ ಋಷಿಯು ನಾನು ರೋಗವ ಸರದಂತ ರಾಗಿಯ ಕೃಷಿ ಋಷಿಯು ನಾನು ರಾಘವ ತಿಳಿಯುವ ವಿರಾಗಿಯು ನಾನು ರಾಗಿಯ ಬೆಳೆಸುವೆ ರಾಘವ ಆಡುತ್ತ ನಾನು ರೋಗ ರುಜಿನ ವಿರಧ ರಾಗಿಯ ವಿರಾಗಿಯು ರೋಗ ರುಜಿನ ವಿರಧ ರಾಗಿಯ ವಿರಾಗಿಯು ರಾಗದ ಶ್ರೀ ಕರಿ ಬಸವಲಿಂಗದ ರಾಗದ ಶ್ರೀ ಕರಿ ಬಸವಲಿಂಗದ ವಿರಾಗಿಯ ಕಂದನು ನಾನು ರಾಘವ ತಿಳಿಯುವ ವಿರಾಗಿಯು ನಾನು. ರೇಚಣ್ಣ ಅವರೇ, ನೀವು ರಾಗಿ ಬೆಳೀತಿರೋ ಹೇಗೆ? ರಾಗಿ ಬೆಳೀತಾ ಇದ್ದು ಸಾ. ಮೊದಲೆಲ್ಲ ಮುಂಡ್ಗ, ಜಗಳೂರು ರಾಗಿ, ಬಿಳಿ ಮುಂಡ್ಗ, ಕರಿ ಮುಂಡ್ಗ, ಆಮೇಲೆ ಸ್ವಲ್ಪ ಎತ್ತರ ಬೆಳೀತಕ್ಕಂಥ ಇಳ್ಕಲ್ ರಾಗಿಗಳು. ಈಗ ಸದ್ಯಕ್ಕೆ ರಾಗಿ ಬೆಳೀತಾ ಇಲ್ಲ? ಇಲ್ಲ ಸರ್, ಇಲ್ಲ. ಈ ಭತ್ತದ ಬೆಳೆಯಲ್ಲಿ ಮಾತ್ರ ತಳಿ ಸಂರಕ್ಷಣೆ ಮಾಡಬೇಕು ಅಂತ ನಿಮಗೆ ಹೇಗೆ ಮನವರಿಕೆ ಆಗಿತ್ತು? ನಂಜುಂಡಸ್ವಾಮಿ ಅವರು ಬೀಜ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ, ಹೇಳಿದ್ರು ಬೇರೆ ಬೇರೆ ಬೆಳೆಗಳು ಇದ್ವು. ಸರಿ ಸರ್, ಸರಿ ಸರ್. ಭತ್ತನೇ ಆಗಬೇಕು ಅಂತ ಹೇಗೆ ಅಂತ? ನಮ್ಮ ಸುತ್ತಮುತ್ತ ಎಲ್ಲ ಬರೀ ಭತ್ತನೇ ಬೆಳೀತಾರೆ. ಆ ಚಾನಲ್ ನೀರು ಬರುತ್ತಲ್ಲ, ಅದರಿಂದ ನಾವು ಭತ್ತನೆ ಬೆಳಿಬೇಕು. ಅಂದರೆ ರಾಗಿನೂ ಮಾಡ್ಬೋದು? ರಾಗಿ ಮಾಡ್ಬೋದು, ರಾಗಿ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಸರ್, ಭತ್ತದಷ್ಟೇ ಖರ್ಚಾಗೋಗುತ್ತೆ ರಾಗಿಗೆ. ಆಮೇಲೆ ಅದು ಕುಯ್ಯೋದಕ್ಕೆ ಅದಕ್ಕೆ ಇದಕ್ಕೆ ಈ ಭತ್ತದಕ್ಕೆ ಕಟಾವು ಮಿಷನ್ ಬಂದ್ಬಿಟ್ಟಿದೆ, ಕಟಾವು ಮಾಡಿಬಿಡುತ್ತೆ. ಈಗ ಕಾರ್ಮಿಕರು ಸಿಗ್ತಾ ಇಲ್ಲ, ಅದರಿಂದ ರಾಗಿ ಬೆಳೆಯೋದು ಸ್ವಲ್ಪ ಕಷ್ಟ ಇದೆ. ದೇಸಿ ತಳಿ ಬೀಜಗಳ ಸಂರಕ್ಷಣೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಹೊಸ ಮಾಲಂಗಿಯಲ್ಲಿ ಕೃಷಿ ನಡೆಸುತ್ತಿರುವ ಡಾಕ್ಟರ್ ಎಂ ರೇಚಣ್ಣ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಆಲಿಸಬಹುದು. ಈಗ ಕೇಳಿ ಜನಪದ ಗೀತೆ. ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣೋ ಶರಣಯ್ಯ ಚಲಕ್ಕೆ ಚೆನ್ನಿಗರ ಮಕುಲಕ್ಕೆ ಮಾದಿಗರಂಪ ದಂದನ ದಾನ ತೀರ ರುಟ್ಟವರೇ ದರಿಯ ಮೇಲೆ ದಂದನ ದಾನ ತೀರ ರುಟ್ಟವರೇ ದರಿಯ ಮೇಲೆ ಶರಣ ಮಾಡವನೇ ರಾಮ ದಂದನ್ನೋ ತಾನ ಶರಣು ಮಾಡಿದ ಮಗನ ನೋಡಿ ಅರಿಯಲ ದೇವಿ ದಂದನ್ನ ತಾನ ಮತ್ತೇನು ಆಗ ನುಡಿದಾಳೋ ಮಾತೆ ದಂದನ್ನ ತಾನ ಎಂದು ಇಲ್ಲದ ಮಗನೇ ಕಂದ ಚೆನ್ನಿಗ ರಾಮ ದಂದನ್ನ ತಾನ ಅಂದರೆ ಏನು ನಾನು ಅಂದರೆ ಏನು ತಂದನ್ನ ತಾನ ಅವ್ವ ಕದನಾದ ತಂಟೆ ತರವಲ್ಲ ತಾಯಿ ತಂದನ್ನ ತಾನ ನನಗೆ ಜಗಳಾದ ತಂಟೆ ತರವಲ್ಲ ತಾಯಿ ತಂದನ್ನ ತಾನ ಬಂದಂತ ಚೆನ್ನಿಗರಾಮಯ್ಯ ಹೌದು ತನ್ನ ತಾಯಿಯಾಗಿರುವಂತಹ ಹರಿಯಾಲಮ್ಮನ ಮುಂದೆ ನಿಂತುಕೊಂಡು ಶಿರವಾಗಿ ಶರಣು ಮಾಡಿದಾಗ ಶರಣು ಮಾಡಿದಂತ ಮಗನ ಕಂಡು ಹರಿಯಾಲಮ್ಮ ಮಗನೇ ಎಂದೆಂದೂ ಇಲ್ಲದ ಕಂದ ಚೆನ್ನಿಗ್ರಾಮ. ಹಿಂದ್ಯಾಕಪ್ಪ ಬಂದು ನನ್ನ ಪಾದಕ್ಕೆ ಇಷ್ಟು ಭಕ್ತಿಯಿಂದ ನೀನು ನಮಸ್ಕಾರ ಮಾಡ್ತೀಯ ಮಗನೇ ಅಂತ ಕೇಳುವಾಗ, ಹೌದೌದು ತಾಯಿ, ನಾನು ಯಾವ ರಾಜರ ಮೇಲೂ ಯಾವ ಪ್ರಜೆಗಳ ಮೇಲೂ ನಾನು ದಂಡೆತ್ತಿ ಹೋಗಲ್ಲ ತಾಯಿ. ಜಗಳ ಕದನ ನನಗೆ ಬೇಕಿಲ್ಲ ತಾಯಮ್ಮ. ಹಾಗಿದ್ದ ಮೇಲೆ ಮತ್ತೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಬಂದು ಶರಣ ಮಾಡಿದೀಯ ನನ್ನ ಕಂದ. ನಿನ್ನ ಮುಖವೆಲ್ಲ ಕಂದಿ ಕುಂದಿ ಕಪ್ಪಾಗಿದೆಯಲ್ಲಪ್ಪ ಅಂತ ಹೇಳಿ ಹರಿಯಾಲಮ್ಮ ಕೇಳುವಾಗ, ಹೌದು ತಾಯಿ, ಅವ್ವ ಪೂರ್ವ ದಿಕ್ಕಿನಲ್ಲೊಂದೊರುಗಲ್ಲು ಪಟ್ಟಣ ತಂದನ್ನ ತಾನ ದೊರೆಯೂ ಇರುವನೋ ಪರತಾಪ ರಾಜ ತಂದನ್ನ ತಾನ ಮುಖದವಳು ಕರಚಲವೇ ಕಮಲಾಕ್ಷಿ ತಂದನ್ನ ತಾನ ಪರತಾಪ ರಾಜನ ಮಗಳು ತಾಯಿ ತಂದನ್ನ ತಾನ ಅವಳು ಚಂದಕ್ಕೆ ಒಂದು ಕುದುರೆಯ ಸಾಕವಳೇ ತಂದನ್ನ ತಾನ ನಾನು ಹೊರಗಲ ಪಟ್ಟಣಕ್ಕೆ ಹೋಗ್ಬೇಕು ತಾಯಿ ತಂದನ್ನ ತಾನ ನೀ ಒಪ್ಪಿ ವಿಳ್ಯಾವ ಕೊಟ್ಟಾರೆ ಎತ್ತವಳೆ ತಂದನ್ನ ತಾನ ಎದ್ದು ಬರುವೇನು ಕಮಲಾಕ್ಷಿ ತಾಯಿ ತಂದನ್ನ ತಾನ ನಿನ್ನ ಸ್ವಂತಕ್ಕೆ ಸೊಸೆಯಾಗಿ ತರ್ತೀನಿ ಅವಳ ತಂದನ್ನ ತಾನ ತಾಯಿ ಪೂರ್ವ ದಿಕ್ಕಿನಲ್ಲಿ ಒಂದೊರಗಲು ಪಟ್ಟಣ ಪ್ರತಾಪ ರಾಜನ ಮಗಳು ಕನ್ನಡಿ ಮುಖದವಳು ಕರಿಚೆಲುವೆ ಕಮಲಾಕ್ಷಿ ಅವಳು ಚಂದಕ್ಕೆ ಒಂದು ತೇಜೆಯನ್ನು ಸಾಕಿದ್ದಾಳಂತೆ ತಾಯಿ ಆ ತೇಜೆಯ ಮೇಲೆ ಯಾರು ಕುಂತು ಸವಾರಿಯನ್ನು ಮಾಡ್ತಾರೋ ಅಂತೆಯವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನಂತೆ ಪ್ರತಾಪ ರಾಜ ತಾಯಿ ನೀನು ಒಪ್ಪಿ ವಿಳ್ಳವನ್ನು ಕೊಟ್ಟರೆ ಹೋಗಿ ನಾನು ಆ ಕುದುರೆಯನ್ನು ಹೇರಿ ಆ ಕನ್ನಡಿ ಮುಖದವಳು ಕರಿಚೆಲುವೆ ಆ ಕಮಲಾಕ್ಷಿಯನ್ನು ಗೆದ್ದು ನಿನ್ನ ಸೊಸೆಯಾಗಿ ತರ್ತೀನಿ ಅಂತ ಹೇಳಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಮಗನು ಆಡಿದ ಮಾತುಗಳ ಕೇಳಿ ಹರಿಯದ ಇದ್ದ ಮಗನಿಗೆ ಯಾರಪ್ಪ ತಿಳಿಸಿ ಹೇಳಿಕೊಟ್ಟವರು ಎಣ್ಣಲ್ಲ ಕಾಣು ಅವಳು ಎಡುಮಿತ್ತು ಅಂತ ಹೇಳಿ ಮಗನ ಕೊರಳ ಪಾಚಿ ತಬ್ಬಿದಳಂತೆ ಹರಿಯಾಲಮ್ಮ ವಿಚಾರವನ್ನು ಹೇಳ್ಕೊಟ್ಟವರು ಮಗನೇ ಅಂತೇಳಿ ತಾಯಿ ಮಗನ ಕೊರಳ ಬಾಚಿ ತಬ್ಬಿಕೊಂಡು ಶೋಕ ಮಾಡ್ತಿರವಳಂತೆ ಮಂಗಳ ಮಂಗಳ ಮಂಗಳಾರತಿ ಮಂಡ್ಯದ ಸ್ವಾಮಿಗೆ ಎತ್ತುವೇನು ಕರ್ಪೂರದಾರ್ಚಿಸಿದ್ದ ಪಾಜಿಗೆ ಮಂಗಳ ಮಂಗಳ ಮಂಗಳಾರತಿ ಮಂಡ್ಯದ ಸ್ವಾಮಿಗೆ ಎತ್ತುವೇನು ಕರ್ಪೂರದಾರ್ಚಿಸಿದ್ದ ಪಾಜಿಗೆ ಕೈಲಾಸದಲ್ಲಿ ಇರುವ ನಮರೇ ಚಪ್ಪಾಜಿಗೆ ಕಬ್ಬಡಿ ಕೈಲಾಸದಲ್ಲಿರುವ ನಮರೇ ಚಪ್ಪಾಜಿಗೆ ನಾ ಬೆಳಗುವೇನು ಕರ್ಪೂರದಾರ್ಚಿ ಚೆನ್ನಾಗಮನಿಗೆ ಮಂಗಳ ಮಂಗಳ ಮಂಗಳ ಮಂಗಳಾರತಿ ಮಂಡ್ಯದ ಸ್ವಾಮಿಗೆ ಜನಪದ ಗೀತೆಯನ್ನು ಕೇಳಿ.